ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರೀ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ, ಅಡಿಕೆ ಬೆಳೆಯಲ್ಲಿ ಅಂತರ ಹಾಗೂ ಮಿಶ್ರ ಬೆಳೆ ಪದ್ಧತಿ, ಈ ಕುರಿತು ಇರುವಕ್ಕಿಯ ಕೃಷಿ ಮಹಾವಿದ್ಯಾಲಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾದ ಡಾ ಸುಜಾತ ಹೆಚ್.ಟಿ. ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸುಜಾತ ಎಚ್.ಟಿ. ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಈ ಒಂದು ಹೊಸ ಕ್ಯಾಂಪಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇವರು ಇವತ್ತು ಅಧಿಕ ಲಾಭಕ್ಕಾಗಿ ಅಡಿಕೆ ಬೆಳೆಯಲ್ಲಿ ಯಾವ ರೀತಿ ನಾವು ಅಂತರ್ ಬೆಳೆ ಮತ್ತು ಮಿಶ್ರ ಬೆಳೆಗಳನ್ನ ತೆಗೆದುಕೊಂಡು ಇದನ್ನ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಜಾತ HT ಅಂತ ಹೇಳಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಅಧಿಕ ಲಾಭಕ್ಕಾಗಿ ಅಡಿಕೆ ಬೆಳೆಯಲ್ಲಿ ನಾವು ಹೇಗೆ ಅಂತರ ಮತ್ತು ಮಿಶ್ರ ಬೆಳೆಯನ್ನು ಮಾಡಿ ಅಧಿಕ ಲಾಭವನ್ನು ಪಡೆಯಬಹುದು ಅನ್ನೋ ವಿಚಾರದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಡಿಕೆಯು ಒಂದು ಬಹುವಾರ್ಷಿಕ ಬೆಳೆ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಪ್ರಾರಂಭದಲ್ಲಿ 5-7 ವರ್ಷ ನಮ್ಗೇನೂ ಬೆಳೆ ತೆಗೆಯೋಕ್ಕಾಗೋದಿಲ್ಲ, ಏನು ಆದಾಯ ಇರೋದಿಲ್ಲ ಆ ಟೈಮಲ್ಲಿ. ಸೊ ನಾವು ಬಂಡವಾಳನ ಹಾಕಿ 5-6 ವರ್ಷ ಏನೂ ಲಾಭ ಇಲ್ಲದೇನೆ ಇರೋದಕ್ಕಿಂತ ಅದ್ರ ಮಧ್ಯದಲ್ಲಿ 5-7 ವರ್ಷದವರೆಗೆ ನಾವು ಮಿಶ್ರ ಬೆಳೆಯನ್ನ ಅಂತರ ಬೆಳೆಗಳನ್ನ ಬೆಳೆದು ಲಾಭವನ್ನ ಗಳಿಸ್ಕೋಬಹುದು. ಇದರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ತೆಗೆಯೋದ್ರ ಜೊತೆಗೆ ನಮ್ಗೆ ಫ್ರೀಯಾಗಿ ನೈಸರ್ಗಿಕವಾಗಿ ಅವೈಲಬಲ್ ಆಗಿರ್ತಕ್ಕಂತ ಇರುವಂತಹ ಸೂರ್ಯನ ಕಿರಣ ಆಗಿರ್ಬೋದು, ಮಣ್ಣಿನ ಒಂದು ಫಲವತ್ತತೆಯನ್ನಾಗ್ಲಿ ಅಥವಾ ನಮ್ಮ ಹತ್ರ ಇರುವಂತಹ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಅದ್ ಲಾಭವನ್ನ ಪಡೆಯುವಂತಹ ಒಂದು ಪದ್ಧತಿಯಾಗಿದೆ ಇದು. ಇದರ ಮಹತ್ವ ಏನಪ್ಪ, ಅಂತರ ಮತ್ತೆ ಮಿಶ್ರ ಬೆಳೆಯ ಮಹತ್ವ ಏನಂತ ಹೇಳಿದ್ರೆ, ಇಳುವರಿ ಪ್ರಾರಂಭವಾಗಕ್ಕೆ ಅಡಿಕೆಯಲ್ಲಿ ಅಧಿಕ ಟೈಮ್ ಇರುತ್ತೆ, ಅಧಿಕ ಸಮಯ ಇರುತ್ತೆ, 5-7 ವರ್ಷ ಇರುತ್ತೆ. ಸೊ ಆ ಸಮಯವನ್ನ ನಾವು ಉಪಯೋಗ ಮಾಡ್ಕೋಬಹುದು. ಪ್ರಾರಂಭದಲ್ಲಿ ಆದಾಯ ಕಡಿಮೆ ಇರುತ್ತೆ, ಆದಾಯವನ್ನ ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ಅಂತರ ಬೆಳೆಯನ್ನ ಮಾಡ್ಕೋಬಹುದು. ಮಾರುಕಟ್ಟೆಯಲ್ಲಿ ಬೆಳೆಯ ವ್ಯತ್ಯಾಸ, ಬೆಲೆಯ ಏರುಪೇರು ಆಗ್ತಾ ಇರುತ್ತೆ, ನಮಗೆ ಒಂದು ಬೆಳೆಯ ಕೈ ಹಿಡಿಬಹುದು, ಒಂದು ಬೆಳೆ ಕೈ ಹಿಡಿದೇನೆ ಇರಬಹುದು. ಆ ಟೈಮಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯನ್ನ ಮಾಡಿಕೊಂಡು ಆದಾಯ ಕೂಡ ಹೆಚ್ಚಿಸ್ಕೋಬಹುದು. ಮತ್ತೆ ಕೀಟ ರೋಗ ಬಾಧೆ ಇರುತ್ತೆ, ಅಕಾಲಿಕವಾಗಿ ಮಳೆ ಬರ್ತಿರುತ್ತೆ, ಕೆಲವೊಂದ್ಸಲ ಮಳೆ ಬರೋದಿಲ್ಲ, ಬರ ಬರ್ತಿರುತ್ತೆ, ಆ ಟೈಮಲ್ಲಿ ರೈತರಿಗೆ ಆದಾಯ ಕಡಿಮೆ ಇರುತ್ತೆ. ಅಂತ ಸಮಯದಲ್ಲಿ ಆದಾಯ ಕೈ ಹಿಡಿಬೇಕಂತ ಹೇಳಿದ್ರೆ ಅಂತರ ಮತ್ತು ಮಿಶ್ರ ಬೆಳೆಗಳು ಸಹಾಯ ಮಾಡ್ತವೆ. ಹೆಚ್ಚಿನ ಆದಾಯ ಮತ್ತು ಇಳುವರಿಗೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಬೆಳೆಗಳನ್ನು ಬೆಳೆದು ನಾವು ಭೂಮಿಯನ್ನು ಉಪಯೋಗಿಸಿಕೊಳ್ಳುವಂತ ಒಂದು ಪದ್ಧತಿ ಇದಾಗಿದ್ದು, ವೈಜ್ಞಾನಿಕ ಹಿನ್ನೆಲೆಗಳನ್ನ ನೋಡಿದ್ರೆ ನಾವು 80% ಅಡಿಕೆಯ ಬೇರುಗಳು ಮರದ ಬುಡದಿಂದ 75 cm ದೂರದ ಒಳಗಡೆ ಇರುತ್ತೆ. ಸೊ ಅಡಿಕೆಯನ್ನ ನಾವು ಸಾಲಿಂದ ಸಾಲಿಗೆ 9 feet ಗಿಡದಿಂದ ಗಿಡಕ್ಕೆ ಬೆಳೆದ್ರೆ 31% ಭೂಮಿ ಅಷ್ಟೇ ಉಪಯೋಗವಾಗುತ್ತೆ. ಇನ್ನು ಮಿಕ್ಕಿರುವಂತಹ ಜಾಗವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋಕೋಸ್ಕರ ಈ ಪದ್ಧತಿಯನ್ನು ನಾವು ಅಳವಡಿಸ್ಕೋಬಹುದು. ಮತ್ತೆ 14 years ಅಡಿಕೆ ತೋಟವು 52-68% ಮಾತ್ರ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಳ್ಳುತ್ತೆ. ಸೊ ಮಿಕ್ಕಿದ ಎಲ್ಲಾ ಸೂರ್ಯಕಿರಣಗಳು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ಆ ವೇಸ್ಟ್ ಆಗುವಂತಹ ಸೂರ್ಯನ ಕಿರಣವನ್ನು ನೈಸರ್ಗಿಕವಾಗಿ ಸಿಗುವಂತ ಸಂಪನ್ಮೂಲವನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ಮತ್ತೆ ಇದನ್ನು ಮಿಶ್ರ ಬೆಳೆ ಅಥವಾ ಬಹು ಬೆಳೆಯಿಂದಾಗಿ ನಾವು 59% ನಾವು ನಮ್ಮ ಇಳುವರಿಯನ್ನ ಅಥವಾ ಆದಾಯವನ್ನ ಹೆಚ್ಚಿಸಬಹುದು ಅಂತ ಸಂಶೋಧನೆಗಳು ಕೂಡ ದೃಢ ಮಾಡಿದೆ. ಅಡಿಕೆ ನಾಟಿ ಮಾಡಿದ 1-5 years ನಾವು ಬಾಳೆ, ಪಪ್ಪಾಯ, ನುಗ್ಗೆ, ಅರಿಶಿನ, ಶುಂಠಿ, ಸುವರ್ಣಗೆಡ್ಡೆ, ಹಸಿಮೆಣಸು, ಹುರುಳಿಕಾಳು, ಕೆಸಾವ ಮತ್ತು ತೊಗರಿ ಈ ತರದ ಮುಂತಾದ ಬೆಳೆಗಳನ್ನು ನಾವು ಲಾಭದಾಯಕವಾಗಿ ಬೆಳಕೋಬಹುದು. ಮತ್ತೆ ಅದೇ ರೀತಿ ಹೂವಿನ ಬೆಳೆಗಳಾದಂತಹ ಇದೇ ಅವಧಿಯಲ್ಲಿ ನಾಟಿ ಮಾಡಿದ 1-5 years ಹೂವಿನ ಬೆಳೆಗಳಾದ ಚೆಂಡು ಹೂ, ಗುಲಾಬಿ, ಸುಗಂಧರಾಜ ಮತ್ತು ಕಾಕಡ, ಮಲ್ಲಿಗೆ ಮುಂತಾದ ಹೂವಿನ ಬೆಳೆಗಳನ್ನು ಸಹ ನಾವು ಬೆಳಕೋಬಹುದು. 7 years ನಂತರ ಅಂದ್ರೆ ಅಡಿಕೆ ಗಿಡಗಳು ದೊಡ್ಡವಾದ ನಂತರ, ಎತ್ತರ ಬೆಳೆದ ನಂತರ ಬಾಳೆ, ಕರಿಮೆಣಸು, ಕೋಕೋ, ವಿಳೆದೆಲೆ, ಕಾಫಿ, ಏಲಕ್ಕಿ, ಜಾಯಿಕಾಯಿ, ಲವಂಗ ಹಾಗೂ ದಾಲ್ಚಿನ್ನಿ ಅಂತಹ ಬೆಳೆಗಳನ್ನು ಕೂಡ ನಾವು ಬೆಳಕೋಬಹುದು. ಈ ಪದ್ಧತಿಗೆ ಕೃಷಿ ಕಾರ್ಮಿಕರ ಲಭ್ಯತೆ, ನೀರಿನ ಅನುಕೂಲ, ವಾತಾವರಣ ಹಾಗೂ ಬೆಳೆಗೆ ಬೇಕಾಗಿರುವ ದೊರಕುವ ಮಾರುಕಟ್ಟೆ ಬೆಲೆಯನ್ನು ಕೂಡ ನಾವು ಆಧಾರವಾಗಿಟ್ಕೊಂಡು ಅದಕ್ಕನುಗುಣವಾಗಿ ನಾವು ಬೆಳೆಗಳನ್ನು ಆಯ್ದುಕೊಂಡು ಬೆಳೆಯಬೇಕಾಗುತ್ತೆ. ಈ ಬೆಳೆಗಳಲ್ಲಿ ಮಿಶ್ರ ಬೆಳೆಗಳಲ್ಲಿ ಮತ್ತು ಅಂತರ ಬೆಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಮಿಶ್ರ ಬೆಳೆ ಅಂತ ಹೇಳಿದ್ರೆ ಬಾಳೆ. ಅಡಿಕೆಯಲ್ಲಿ ಬಾಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದು, ಅಡಿಕೆಯನ್ನು ನಾಟಿ ಮಾಡಿದ ಮೊದಲೆರಡು ವರ್ಷಗಳಲ್ಲಿ ಅಡಿಕೆಗೆ ಅಗತ್ಯವಾಗಿ ನೆರಳು ಬೇಕಾಗಿರುತ್ತೆ. ಸೊ ನೆರಳು ಕೊಡಕ್ಕೋಸ್ಕರ ಕೂಡ ನಾವು ಬಾಳೆಯನ್ನು ಬೆಳ್ಕೋಬಹುದು. ಬಾಳೆ ಬೆಳೆದಿದ್ರಿಂದ ನೆರಳು ಕೂಡ ಸಿಗುತ್ತೆ ಅಡಿಕೆಗೆ. ಇಲ್ಲಿ 2 ಗಿಡಗಳ ನಡುವೆ, ಅಡಿಕೆ ಸಾಲಿನಲ್ಲಿ 2 ಗಿಡಗಳ ನಡುವೆ ಅಥವಾ 4 ಅಡಿಕೆ ಗಿಡಗಳ ಮಧ್ಯದಲ್ಲಿ 1 ಬಾಳೆ ಗಿಡವನ್ನ ನಾವು 9 feet ಸಾಲಿನ ಸಾಲಿಗೆ 9 feet ಗಿಡದಿಂದ ಗಿಡಕ್ಕೆ ಬರೋ ತರ 45 cm ಆಳದ ಗುಣಿಯನ್ನ ತೆಗೆದು ನಾವು ಜೊತೆಗೆ ಮೇಲ್ಮಣ್ಣು ತೆಗೆದಿರ್ತೀವಲ್ಲ ಮಣ್ಣು, ಆ ಮಣ್ಣಿನ ಜೊತೆ ನಾವು ಕೊಟ್ಟಿಗೆ ಗೊಬ್ಬರವನ್ನ, ಟ್ರೈಕೋಡರ್ಮವನ್ನ ಮತ್ತು ಸೂಡೋಮೋನಸ್ ಜೈವಿಕ ಸೂಕ್ಷ್ಮಣಜೀವನವನ್ನು ಮಿಶ್ರ ಮಾಡಿ ಗುಣಿಗೆ ಹಾಕಬೇಕಾಗುತ್ತೆ. ಅದಾದ ನಂತರ ನಾವು ಯಾವಾಗಪ್ಪ ನಾಟಿ ಮಾಡ್ಬೇಕಂತ ಹೇಳಿದ್ರೆ ಕಂದುಗಳನ್ನ ನಾಟಿ ಮಾಡೋದಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾಡಬಹುದು. ಅಥವಾ ಅಂಗಾಂಶ ಬೆಳೆ ಅಂದ್ರೆ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಏನ್ ಹೇಳ್ತೀವಿ, ಆ ಅಂಗಾಂಶ ಬಾಳೆ ಆದ್ರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಬಹುದು. ನಂತರ ಅಂಗಾಂಶ ಬೆಳೆಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಏನಪ್ಪ ಅಂದ್ರೆ ಅಥವಾ ಎಷ್ಟು ನಾವು ಗೊಬ್ಬರಗಳನ್ನ ಹಾಕಬೇಕು ಅಂತ ನೋಡಿದ್ರೆ 200 grams ಸಾರಜನಕ, 100 grams ರಂಜಕ ಮತ್ತು 300 grams ಪೊಟ್ಯಾಶ್ ಅನ್ನ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. ನಾಟಿ ಮಾಡಿದ 2, 4, 6, 8 ತಿಂಗಳಿನಲ್ಲಿ ಕೊಡಬೇಕಾಗುತ್ತೆ. ಸೊ ಇದು ಈ ಶಿಫಾರಸ್ಸು ಯಾವ್ದಕ್ಕಪ್ಪ ಅಂತ ಹೇಳಿದ್ರೆ ನಾವು ಅಂಗಾಂಶ ಬಾಳೆ ಬೆಳೆದ್ರೆ ಅಂದ್ರೆ ಟಿಶ್ಯೂ ಕಲ್ಚರ್ ಬಾಳೆ ಬೆಳೆದ್ರೆ ಈ ಪ್ರಮಾಣದ ಗೊಬ್ಬರವನ್ನು ನಾವು ಕೊಡಬೇಕಾಗುತ್ತೆ. ಅಥವಾ ನಾವು ಕಂದು ಬಾಳೆ ಬೆಳಿತಿದ್ದೀವಿ, ಕಂದಿನ ತಗೊಂಬಂದು ಹಾಕಿ ಬೆಳೀತಾ ಇದ್ದೀವಿ ಅಂತಂದ್ರೆ 175 grams ಸಾರಜನಕ, 150 grams ರಂಜಕ ಮತ್ತು 220 grams ಪೊಟ್ಯಾಶ್ ಅನ್ನು ಪ್ರತಿ ಗಿಡಕ್ಕೆ 2, 4, ಮತ್ತು 6 ತಿಂಗಳಿನ ನಂತರ 3 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಪ್ರತಿ ಸಾರಿ ಗೊಬ್ಬರ ಕೊಡುವಾಗ ಗಿಡದ ಸುತ್ತ ಮಣ್ಣು ಹೇರಿಸಿ ಕೊಡಬೇಕಾಗುತ್ತೆ. ಅಧಿಕ ಬಾಳೆ ಇಳುವರಿಗಾಗಿ ಬಾಳೆ ಸ್ಪೆಷಲ್ ಅಂತ ಲಘು ಪೋಷಕಾಂಶದ ಮಿಶ್ರಣ ಕೂಡ ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ. ಪ್ರತಿ ಲೀಟರ್ ನೀರಿಗೆ 5 grams ಗಿಡ ನೆಟ್ಟ 5 ನಂತರ ಕೂಡ ನಾವು ಸಿಂಪಡಿಸಬಹುದು. ಇದರಿಂದ ಅಧಿಕ ಬೆಳೆಯನ್ನು ಕೂಡ ನಾವು ತೆಗೆಯಬಹುದು. ಇದೇ ರೀತಿ ಅಡಿಕೆ ಮತ್ತು ಕರಿಮೆಣಸು ಅನ್ನೋ ಅಡಿಕೆಯಲ್ಲಿ ಕರಿಮೆಣಸನ್ನು ಕೂಡ ನಾವು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಇದು ಕೂಡ ಕರ್ನಾಟಕದಲ್ಲಿ ತುಂಬಾ ಕಡೆ ಅಂದ್ರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ತುಂಬಾ ಅತ್ಯಚ್ಚವಾಗಿ ಬೆಳೆತಕ್ಕಂಥ ಪ್ರಮುಖ ಮಿಶ್ರ ಬೆಳೆಯಾಗಿದ್ದು, ಕರಿಮೆಣಸಿನ ವಿವಿಧ ತಳಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಪಣಿಯೂರ್ 1-8 ಅಥವಾ 1, 1, 2, 3 ಅನ್ನೋ ತರ 8 ಆ ತರದ ತಳಿಗಳಿದಾವೆ. ಕರಿಮುಂಡಾನ ಒಂದು ತಳಿ ಇದೆ. ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ, ಶಕ್ತಿ, ತೇವಮಗು, ಕಿರಿಮುಂಡಾ ತಳಿಗಳು ಕೂಡ ಅವೈಲಬಲ್ ಇದಾವೆ ಮಾರುಕಟ್ಟೆಯಲ್ಲಿ. ಬೇರು ಬಿಟ್ಟಾದ್ಮೇಲೆ ಗಿಡ ಏನು ಬೇರು ಬಿಟ್ಟಿರುತ್ತೆ, ನಾವು ಕರಿಮೆಣಸಿನ ಸಸಿ ತರ್ತೀವಿ ಅದು ನೀಟಾಗಿ ಬೇರು ಬಿಟ್ಟಿರಬೇಕು, ರೋಗರಹಿತವಾಗಿರಬೇಕು. ಉತ್ತಮ ಬೆಳವಣಿಗೆ ಹೊಂದಿರತಕ್ಕಂಥ ಕರಿಮೆಣಸಿನ ಬಳ್ಳಿಗಳನ್ನ ಮುಂಗಾರಿನ ಮೊದಲು ಅಂದ್ರೆ ಮೇ ಜೂನ್ ನಲ್ಲಿ ನಾಟಿ ಮಾಡಬೇಕಾಗುತ್ತೆ. ಸೊ ಅಡಿಕೆ ಮರದ ಬುಡದಿಂದ ಒಂದೊಡಿ ದೂರದಲ್ಲಿ ಒಂದು 50 ಘನ ಸೆಂಟಿಮೀಟರ್, ಅಂದ್ರೆ 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಆಳ, 50 ಸೆಂಟಿಮೀಟರ್ ಅಗಲದ ಒಂದು ಗುಂಡಿಯನ್ನು ತೆಗೆದು ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮ ಸೂಡೋಮೋನಸ್ ಜೈವಿಕ ಸೂಕ್ಷ್ಮಾಣುಗಳೊಂದಿಗೆ ಮಿಶ್ರಣ ಮಾಡಿ ಗುಂಡಿಗೆ ಹಾಕಿ ಆಮೇಲೆ ನಾಟಿ ಮಾಡಬೇಕಾಗುತ್ತೆ ಬಳ್ಳಿಗಳನ್ನ. ಬಳ್ಳಿಗಳು ಹೆಂಗೆಲ್ಲ ಬೆಳೀತಾ ಹೋಗುತ್ತೆ ಉದ್ದುದ್ದ, ಆ ತರ ಬಳ್ಳಿಗಳನ್ನ ಹಿಡಿದು ನಾರಿನಿಂದ ಅಥವಾ ಸೆಣಬಿನ ನಾರಿನಿಂದ, ಅಂದ್ರೆ ನಾವು ಗೋಣಿದಾರ ಅಂತ ಏನ್ ಹೇಳ್ತೀವಿ, ಅದರಿಂದ ನಾವು ಕಟ್ತಾ ಇರಬೇಕು ಅಡಿಕೆ ಮರಕ್ಕೆ. ಪ್ರತಿ ಬಳ್ಳಿಗೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತು 140 ಗ್ರಾಂ ಪೊಟ್ಯಾಶ್ ಗೊಬ್ಬರವನ್ನ ಪ್ರತಿ ವರ್ಷ ಕೊಡಬೇಕಾಗುತ್ತೆ. 1/3 ಭಾಗದಷ್ಟನ್ನು ನಾನು ಈಗೇನು ಶಿಫಾರಸು ಮಾಡಿದ ಗೊಬ್ಬರವನ್ನು ಹೇಳಿದೆ, ಅದರಲ್ಲಿ 1/3 ಭಾಗದಷ್ಟು ಮೊದಲನೇ ವರ್ಷದ ಬಳ್ಳಿಗಳಿಗೆ ಕೊಡಬೇಕು. 2/3 ಭಾಗವನ್ನು ಶಿಫಾರಸು ಮಾಡಿದ ಗೊಬ್ಬರವನ್ನು 2ನೇ ವರ್ಷದ ಗಿಡಗಳಿಗೆ ಕೊಡಬೇಕು. ನಾನು ಈಗ ಹೇಳಿದ ಏನು ಶಿಫಾರಸು ಮಾಡಿದೆ, 100 ಗ್ರಾಂ 40 ಗ್ರಾಂ 140 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರವನ್ನ 3ನೇ ವರ್ಷದ ಬಳ್ಳಿಗಳಿಗೆ ಸಂಪೂರ್ಣವಾಗಿ ಕೊಡಬೇಕು. ಇದರಿಂದಾಗಿ ಅಧಿಕ ಇಳುವರಿಯನ್ನು ಕೂಡ ನಾವು ತಗೋಬಹುದು. ಸೊ ರಾಸಾಯನಿಕ ಗೊಬ್ಬರವನ್ನು ವರ್ಷದಲ್ಲಿ 2 ಸಮಾನ ಕಂತುಗಳಲ್ಲಿ ಕೊಡಬೇಕಾಗುತ್ತೆ. 1 ಮೇ ಜೂನ್ ಮಂತಿನಲ್ಲಿ ಕೊಡಬೇಕು, ಇನ್ನೊಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒದಗಿಸಬಹುದು. ಕೊಡುವಾಗ ಬೇರಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚರ ವಹಿಸಬೇಕಾಗುತ್ತೆ. ಸ್ವಲ್ಪ ಗಿಡದಿಂದ ಬುಡದಿಂದ ಒಂದು 20 ಸೆಂಟಿಮೀಟರ್ 30 ಸೆಂಟಿಮೀಟರ್ ದೂರದಲ್ಲಿ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ 3ನೇ ವರ್ಷದಿಂದ ಹೂ ಬಿಡಕ್ ಶುರು ಆಗುತ್ತೆ ಕರಿಮೆಣಸು. ಪ್ರತಿ ಕರಿಮೆಣಸಿನ ಬಳ್ಳಿಯಿಂದ ಪ್ರತಿ ವರ್ಷಕ್ಕೆ 1-2 ಕೆಜಿ ನಾವು ಒಣಮೆಣಸನ್ನು ನಾವು ಪಡೆಯಬಹುದಾಗಿದೆ. ಇದೇ ರೀತಿ ಇನ್ನೊಂದು ಪ್ರಮುಖವಾದ ಬೆಳೆ ಯಾವ್ದಪ್ಪ ಅಂತ ಹೇಳಿದ್ರೆ ಅಡಿಕೆ ಮತ್ತು ಕೋಕೋ ಅಂತ ಹೇಳಿ, ಅಡಿಕೆಯಲ್ಲಿ ಕೋಕೋನ ಬೆಳೆಯೋದು. ಕೋಕೋ ಇಲ್ಲಿ ಇಂಟರ್ ಕ್ರಾಪ್ ಅಥವಾ ಮಿಶ್ರ ಬೆಳೆ ಆಗುತ್ತೆ. ಕೋಕೋ ಪ್ರಮುಖವಾಗಿ ಮಲೆನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ ಕೂಡ ಬೆಳೆಯಬಹುದು ನಾವು ಇದನ್ನ. ಇದರಲ್ಲಿ ಕೋಕೋ ಅಲ್ಲಿ ಒಂದು ಫಾರೆಸ್ಟ್ ಇರೋ ಅಂತ ಹೇಳ್ಬಿಟ್ಟು ಒಂದು ಪ್ರಚಲಿತವಾಗಿರೋ ತಳಿ ಲಭ್ಯವಿದೆ. ಈ ತಳಿಯನ್ನು ಕೂಡ ನಾವು 8-10 ವರ್ಷಗಳ ನಂತರ ಮಿಶ್ರ ಬೆಳೆಯಾಗಿ ಬೆಳೆಯಬೇಕಾಗುತ್ತೆ. ಅಂದ್ರೆ ನಾಟಿ ಅಡಿಕೆ 8-10 ವರ್ಷದ ಬೆಳೆ ಇದ್ದಾಗ ನಾವು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಕೋಕೋ ಗಿಡಗಳನ್ನ 3 ಅಡಿ ಆಳದ ಗುಣಿಗಳನ್ನು ತೆಗೆದು ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಅದನ್ನು ಗುಂಡಿಗೆ ಹಾಕಿ ಆ ಗುಣಿಗಳಿಗೆ ಹಾಕಿ ಆಮೇಲೆ ನಾಟಿ ಮಾಡಬೇಕಾಗುತ್ತೆ. ಈ ಅಡಿಕೆ ಸಾಲಿನಲ್ಲಿ 2 ಗಿಡದ ನಡುವೆ ನಾಟಿ ಮಾಡಬಹುದು ಅಥವಾ 4 ಗಿಡದ ಮಧ್ಯಭಾಗದಲ್ಲಿ ನಾಟಿ ಮಾಡಬಹುದು. ಆದರೆ ಮಾಡುವಾಗ ಕೋಕೋ ಗಿಡದಿಂದ ಗಿಡಕ್ಕೆ 5.4 ಮೀಟರ್ ಅಥವಾ 18 ಅಡಿ, ಸಾಲಿನಿಂದ ಸಾಲಿಗೆ 9 ಅಡಿ. ಕೋಕೋ ಗಿಡದ ಸಾಲಿನಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 18 ಅಡಿ ಅಂತರ ಇರುವಾಗೆ ನಾಟಿ ಮಾಡಬೇಕಾಗುತ್ತೆ. 4 ವರ್ಷ ಮೇಲ್ಪಟ್ಟ ಪ್ರತಿ ಕೋಕೋ ಗಿಡಕ್ಕೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟ್ಯಾಶ್ ಗೊಬ್ಬರವನ್ನ ಪ್ರತಿ ವರ್ಷ ಫೆಬ್ರವರಿಯಿಂದ ಮಾರ್ಚ್ ಒಳಗೆ ಮತ್ತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ 2 ಭಾಗ ಮಾಡಿ ಸಮಭಾಗವಾಗಿ ನಾವು ಕೊಡಬಹುದು. ಮೊದಲನೇ ವರ್ಷದ ಗಿಡವಾಗಿದ್ರೆ ಸೊ 1/4 ಭಾಗದಷ್ಟು, ಈಗ ನಾನೇನು ಶಿಫಾರಸು ಮಾಡಿದ ಗೊಬ್ಬರವನ್ನ ಹೇಳಿದೆ ಅದರಲ್ಲಿ 1/4 ಭಾಗದಷ್ಟು ಕೊಡಬಹುದು. 2ನೇ ವರ್ಷದಲ್ಲಿ 2/4 ಭಾಗದಷ್ಟು ಗೊಬ್ಬರವನ್ನು ಕೊಡಬೇಕು. 3ನೇ ವರ್ಷದಲ್ಲಿ 3/4 ಭಾಗದಷ್ಟು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ನಾಟಿ ಮಾಡಿದ 2ನೇ ವರ್ಷದಿಂದ ಕೋಕೋ ಗಿಡದಲ್ಲಿ ಹೂವು ಕಾಣಿಸಿಕೊಳ್ಳಕ್ಕೆ ಶುರುವಾಗುತ್ತೆ. ಕಾಯಿಗಳು ಪೂರ್ತಿ ಬೆಳವಣಿಗೆ ಹೊಂದಲು 5-6 ತಿಂಗಳು ಬೇಕಾಗುತ್ತೆ. ಪ್ರತಿ ವರ್ಷ ಸೆಪ್ಟೆಂಬರ್ ನಿಂದ ಜಾನುವರಿ ಮತ್ತು ಏಪ್ರಿಲ್ ನಿಂದ ಜೂನ್ ಸಮಯದಲ್ಲಿ ಕೊಯ್ಲು ಮಾಡಬಹುದು. ಪ್ರತಿ ವರ್ಷ ಹೆಕ್ಟೇರ್ಗೆ ನಾವು 1-6 ಕ್ವಿಂಟಲ್ನಷ್ಟು ಒಣ ಬೀಜದ ಕೋಕೋವನ್ನು ಕೂಡ ನಾವು ಪಡೆಯಬಹುದಾಗಿದೆ. ಅಂತರ ಮತ್ತೆ ಮಿಶ್ರ ಬೆಳೆ ಏನಪ್ಪಾ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಶುಂಠಿ ಮತ್ತು ಅರಿಶಿನ ಬೆಳೆಗಳು. ಸೊ ನಮ್ಮ ಮಲೆನಾಡಿನಲ್ಲಿ ತುಂಬಾ ಫೇಮಸ್ ಆಗಿ ಅಥವಾ ತುಂಬಾ ಜಾಸ್ತಿ ಏರಿಯಾದಲ್ಲಿ ಬೆಳೆಯುವಂತ ಬೆಳೆಗಳು. ಹೊಸದಾಗಿ ಅಭಿವೃದ್ಧಿಪಡಿಸಿದ ಅಡಿಕೆ ತೋಟಗಳಲ್ಲಿ, ಹಳೆ ತೋಟಗಳಲ್ಲೂ ಕೂಡ ಶುಂಠಿಯನ್ನು ಅರಿಶಿನವನ್ನ ಲಾಭದಾಯಕವಾಗಿ ಬೆಳೆಯಬಹುದು. 2 ಬೆಳೆಗಳು ಸ್ವಲ್ಪ ಮಟ್ಟಿನ ನೆರಳನ್ನು ಸಹಿಸಿಕೊಂಡು ಉತ್ತಮ ಬೆಳವಣಿಗೆಯನ್ನು ತೋರಿಸುವ ಗುಣವನ್ನು ಹೊಂದಿರೋದ್ರಿಂದ ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆಗಾಗಿ ಹಲವು ಪ್ರದೇಶಗಳಲ್ಲಿ ಈ ಬೆಳೆಗಳನ್ನು ನಾವು ಕಾಣಬಹುದು. 2 ಅಡಿಕೆ ಸಾಲಿನ ಮಧ್ಯದಲ್ಲಿ 1 ಮೀಟರ್ ಅಗಲದ ಹಾಗೂ 15 ಅಡಿ ಉದ್ದದ ಏರುಮಡಿಗಳನ್ನು ಮಾಡಬೇಕು ಮತ್ತು 30 ಸೆಂಟಿಮೀಟರ್ ಅಗಲ, 30 ಸೆಂಟಿಮೀಟರ್ ಉದ್ದ ಇರುವ ಗಡ್ಡೆಗಳನ್ನ, ಆರೋಗ್ಯವಂತ ಗಡ್ಡೆಗಳನ್ನ ಮಾರ್ಚ್ ನಿಂದ ಏಪ್ರಿಲ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಈ ಬೆಳೆಗಳಿಗೂ ಸಹ ಪ್ರತ್ಯೇಕವಾಗಿ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಸೂಕ್ತ ಕಾಲದಲ್ಲಿ ನಾವು ಕೊಡಬೇಕಾಗುತ್ತೆ. ನೀರಾವರಿ ಕೂಡ ಅತ್ಯಗತ್ಯ. ಈ ತರದ ಕೃಷಿ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಾಗ ಉತ್ತಮ ಇಳುವರಿಯನ್ನು ನಾವು ಪಡೆಯಬಹುದು. ನಾಟಿ ಮಾಡಿದ 8-9 ತಿಂಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಾಡಲು ಪ್ರಾರಂಭಿಸಿದಾಗ ಕೊಯ್ಲಿಗೆ ಬರುತ್ತೆ. ಇದು 1 ಹೆಕ್ಟೇರ್ಗೆ ಸರಿಸುಮಾರು 7-8 ಟನ್ಗಳಷ್ಟು ತಾಜಾ ಶುಂಠಿಯನ್ನು ಮತ್ತು ಅರಿಶಿನವನ್ನು ಪಡೆಯಬಹುದಾಗಿದೆ. ಶುಂಠಿಗಿನ್ನ ಅರಿಶಿನಕ್ಕೆ ಬೆಲೆ ಜಾಸ್ತಿ ಬೇಡಿಕೆ ಇದೆ ಇತ್ತೀಚಿನ ದಿನಗಳಲ್ಲಿ. ಅಡಿಕೆ ಮತ್ತು ವಿಳ್ಯದೆಲೆ ಬೆಳೆ ಅಂತರ ಮತ್ತು ವಿಶ್ವ ಬೆಳೆಯನ್ನು ನೋಡೋದಾದ್ರೆ ಕರಿಮೆಣಸಿನ ಕೃಷಿ ಅಡಿಕೆ ತೋಟಗಳಲ್ಲಿ ಪ್ರಾಮುಖ್ಯತೆಯನ್ನು ಇತ್ತೀಚೆಗೆ ಪಡಿತಾ ಇದೆ. ವಿಳ್ಯದೆಲೆ ಸಹ ಅಡಿಕೆ ತೋಟಗಳಲ್ಲಿ ಬೆಳೆಯಬಹುದಾಗಿದೆ. ಇಲ್ಲಿಯೂ ಸಹ ಆರೋಗ್ಯವಂತ ಬೇರು ಬಿಟ್ಟ ಬಳ್ಳಿಗಳನ್ನು ಅಡಿಕೆ ಮರದ ಬುಡದಿಂದ ಕನಿಷ್ಠ 1.5 ಅಡಿ ದೂರದಲ್ಲಿ, 1.5 ಅಡಿ ಅಗಲ, 1.5 ಅಡಿ ಉದ್ದ, 1.5 ಅಡಿ ಆಳ ಇರುವಂತಹ ಗುಂಡಿಗಳನ್ನು ತೆಗೆದು ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಮಿಶ್ರ ಮಾಡಿ ಅದರಲ್ಲಿ ಹಾಕಿ ಮುಂಗಾರಿನ ಮೊದಲು ನಾಟಿ ಮಾಡಬೇಕಾಗುತ್ತೆ. ಬಯಲುಸೀಮೆ ಪ್ರಾಂತ್ಯಗಳಲ್ಲಿ ಅಥವಾ ಬಯಲುಸೀಮೆಯಲ್ಲಿ ಪ್ರಮುಖವಾಗಿ ಅಗಸೆ ಮತ್ತು ಹಾಲುವಾಣ ಮರಗಳಿಗೆ ಕೂಡ ವಿಳ್ಯದೆಲೆಯನ್ನು ನಾವು ಬೆಳೆಯಬಹುದು. ಆ ಮರಗಳಿಗೂ ಕೂಡ ನಾವು ಇದನ್ನ ಹಚ್ಚಬಹುದು. ನೀರಾವರಿ ವ್ಯವಸ್ಥೆ ಅಗತ್ಯವಾಗಿ ಇರಬೇಕಾಗುತ್ತೆ. ನೆರಳಿನ ಅವಶ್ಯಕತೆ ತುಂಬಾ ಇರುತ್ತೆ. ಅಡಿಕೆ ಮತ್ತು ಕಾಫಿ ಬೆಳೆಯನ್ನು ನೋಡೋದಾದ್ರೆ, ಅಡಿಕೆಯಲ್ಲಿ ನಾವು ಕಾಫಿಯನ್ನು ಬೆಳೆಯೋದಾದ್ರೆ ಉತ್ತಮ ಬೆಳವಣಿಗೆಗೆ ಹಾಗೂ ಇಳುವರಿಗೆ ನೆರಳನ್ನು ಬಯಸುವ ಈ ಕಾಫಿ ಬೆಳೆ ಅಡಿಕೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮಲೆನಾಡು ಪ್ರಾಂತ್ಯದಲ್ಲಿ ಈಗಾಗಲೇ ಪ್ರಮುಖವಾಗಿ ರೋಬಸ್ಟಾ ಕಾಫಿ ಅನ್ನೋದು ಕೂಡ ಜನಪ್ರಿಯವಾಗಿ ಇದೆ. 2 ಅಡಿಕೆ ಸಾಲುಗಳ ನಡುವೆ 9x18 ಅಡಿ ಅಂತರದಲ್ಲಿ ಅರೇಬಿಕಾ ಕಾಫಿ ಮತ್ತು 18x18 ಅಡಿ ಅಂದ್ರೆ ಸಾಲಿನ ಸಾಲಿಗೆ 18 ಅಡಿ, ಗಿಡದಿಂದ ಗಿಡಕ್ಕೆ 18 ಅಡಿ ಅಂತರದಲ್ಲಿ ರೋಬಸ್ಟಾ ಕಾಫಿ ಗಿಡಗಳನ್ನು 1 square feet ಅಂತ ಹೇಳಿದ್ರೆ, ಅಂದ್ರೆ 1 ಅಡಿ ಅಗಲ, 1 ಅಡಿ ಉದ್ದ, 1 ಅಡಿ ಆಳದ ಗುಂಡಿಯನ್ನ ತೆಗೆದು ಮುಂಗಾರಿನಲ್ಲಿ ನಾಟಿ ಮಾಡಬೇಕಾಗುತ್ತೆ. ಮಲೆನಾಡು ಪ್ರಾಂತ್ಯಗಳಲ್ಲಿ ಕಾಫಿ ಕೃಷಿ ಅಡಿಕೆ ತೋಟಗಳಲ್ಲಿ ಜನಪ್ರಿಯವಾಗಿದ್ದರೂ ಸಹ ಮೈದಾನ ಪ್ರಾಂತ್ಯದ ತೋಟಗಳಲ್ಲಿ ಕಾಫಿ ಬೆಳೆ ಇಳುವರಿ ತೃಪ್ತಿಕರವಾಗಿಲ್ಲ. ಸೊ ಮಲೆನಾಡಿನ ಪ್ರದೇಶದಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಈ ಪ್ರದೇಶಗಳಲ್ಲಿ ಕಾಫಿ ಹೂ ಬಿಡುವ ಕಾಲ ಮತ್ತು ಕೊಯ್ಲಿಗೆ ಬರುವ ಕಾಲದಲ್ಲಿ ವ್ಯತ್ಯಾಸವಾಗುತ್ತಿದ್ದು ಒಂದೇ ಬಾರಿಗೆ ಕೊಯ್ಲು ಮಾಡಲು ಹಾಗೂ ಸಂಸ್ಕರಿಸಲು ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಕಾಫಿ ಕೃಷಿಯನ್ನು ಅಡಿಕೆ ತೋಟಗಳಲ್ಲಿ ಕೈಗೊಂಡಾಗ ಸೂಕ್ತ ಕಾಲದಲ್ಲಿ ಪೋಷಕಾಂಶಗಳನ್ನು ಒದಗಿಸುವುದು, ಚಿಗುರು ತೆಗೆಯುವುದು ಮತ್ತು ಇತರೆ ಶಿಫಾರಸು ಮಾಡಿದ ಕೃಷಿ ಪದ್ಧತಿಗಳನ್ನು ಅಗತ್ಯವಾಗಿ ಕೈಗೊಳ್ಳಬೇಕಾಗುತ್ತೆ. ಈಗ ಇನ್ನೊಂದು ಮಿಶ್ರ ಬೆಳೆಯಾಗಿ ನೋಡೋದಾದ್ರೆ ಏಲಕ್ಕಿ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಮೈದಾನ ಪ್ರದೇಶದಲ್ಲೂ ಕೂಡ ಯಶಸ್ವಿಯಾಗಿ ಬೆಳೀತಾ ಇರೋಕ್ಕಂಥ ಬೆಳೆ ಇದು. ಅಡಿಕೆ ತೋಟಗಳಲ್ಲಿ ತಂಪಾದ ಹವಾಗುಣ ಮತ್ತು ನೆರಳಿನ ಲಭ್ಯತೆ ಏಲಕ್ಕಿಗೆ ಇರೋದ್ರಿಂದ ಏಲಕ್ಕಿಯನ್ನು ನಾವು ಸೂಕ್ತವಾಗಿ ಬೆಳೆಯಬಹುದು. ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಉತ್ತಮ ಇಳುವರಿಯನ್ನು ಕೊಡುವ ಮೂಡಿಗೆರೆ 1 ಮತ್ತು ನಲೈನಿ ಗ್ರೀನ್ ಗೋಲ್ಡ್ ಅಂತ ಅನ್ನುವ ತಳಿಗಳು ಪ್ರಚಲಿತವಾಗಿದ್ದಾವೆ. 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 1350 1370 ಏಲಕ್ಕಿ ಕಂದುಗಳನ್ನ ಅಡಿಕೆ ಸಾಲಿನಲ್ಲಿ 2 ಗಿಡಗಳ ನಡುವೆ ನಾಟಿ ಮಾಡಬಹುದು. ಮುಂಗಾರಿನ ಸಮಯದಲ್ಲಿ 45 cm ಅಗಲ, 45 cm ಉದ್ದ, 45 cm ಆಳದ ಗುಣಿಗಳನ್ನು ತೆಗೆದು ಮೇಲ್ಮಣ್ಣು ಮತ್ತು 10-15 kg ಕೊಟ್ಟಿಗೆ ಗೊಬ್ಬರವನ್ನು ಟ್ರೈಕೋಡರ್ಮ ಮತ್ತು ಸುಡೋಮೋನಸ್ ಜೈವಿಕ ಸೂಕ್ಷ್ಮಾಣುಗಳೊಂದಿಗೆ ಮಿಶ್ರಣ ಮಾಡಿ ಆರೋಗ್ಯವಂತ ಕಂದುಗಳನ್ನು ನಾಟಿ ಮಾಡಬೇಕು. ಏಲಕ್ಕಿ ಗಿಡಗಳನ್ನು ನಾಟಿ ಮಾಡುವಾಗ ಆಳದಲ್ಲಿ ನೆಡದೆ ಗುಣಿಯ ಮೇಲ್ಭಾಗದಲ್ಲಿ ನೆಟ್ಟು ಆಧಾರಕ್ಕೆ ಕೋಲನ್ನು ಒದಗಿಸುವುದು ತುಂಬಾ ಅಗತ್ಯ. ಏಲಕ್ಕಿಗೂ ಸಹ ಪ್ರತ್ಯೇಕವಾಗಿ ಪೋಷಕಾಂಶ ಮತ್ತು ನೀರಾವರಿಯನ್ನು ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ. ಪ್ರತಿ ಏಲಕ್ಕಿ ಗಿಡಕ್ಕೆ 75 g ಸಾರಜನಕ, 75 g ರಂಜಕ, 150 g ಪೊಟ್ಯಾಶ್ ಗೊಬ್ಬರವನ್ನು 2 ಕಂತುಗಳಲ್ಲಿ ಅಂದ್ರೆ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಅವಧಿಯಲ್ಲಿ ಕೊಡುವುದು ಸೂಕ್ತ. ನಾಟಿ ಮಾಡಿದ 1.5 ವರ್ಷದಿಂದ 2 ವರ್ಷಗಳ ನಂತರ ಹೂ ಬಿಡಲು ಪ್ರಾರಂಭಿಸುತ್ತೆ. ಕರ್ನಾಟಕದ ಭಾಗದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅದರಲ್ಲೂ ಆಗಸ್ಟಿನಿಂದ ಜನವರಿವರೆಗೆ ಕೊಯ್ಲನ್ನು ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 250-300 kg ನಾವು ಇಳುವರಿಯನ್ನು ಪಡೆಯಬಹುದಾಗಿದೆ. ಅಡಿಕೆ ಮತ್ತು ಜಾಯಿಕಾಯಿ, ಲವಂಗ ಮತ್ತು ದಾಲ್ಚಿನ್ನಿಯನ್ನ ನಾವು ಅಂತರ ಮತ್ತು ಮಿಶ್ರ ಬೆಳೆಯಾಗಿ ಬೆಳೆಯೋದಾದ್ರೆ ಜಾಯಿಕಾಯಿ, ಲವಂಗ ಮತ್ತು ದಾಲ್ಚಿನ್ನಿ ಗಿಡಗಳು ಲಾಭದಾಯಕವಾಗಿ ನಾವು ಬೆಳೆಸಬಹುದು. ಹಳೆ ಅಡಿಕೆ ತೋಟಗಳಲ್ಲಿ ವಾತಾವರಣ ಈ ಸಾಂಬಾರು ಬೆಳೆಗಳಿಗೆ ತುಂಬಾ ಪೂರಕವಾಗಿರುತ್ತೆ. ಮುಂಗಾರಿನ ಸಮಯದಲ್ಲಿ 60 cm ಆಳ, 60 cm ಉದ್ದ, 60 cm ಅಗಲದ ಗುಣಿಗಳನ್ನು ತೆಗೆದು ಮೇಲ್ಮಣ್ಣು ಮತ್ತು 20-25 kg ಕೊಟ್ಟಿಗೆ ಗೊಬ್ಬರವನ್ನು ಟ್ರೈಕೋಡರ್ಮ ಮತ್ತು ಸುಡೋಮೋನಸ್ ಜೈವಿಕ ಸೂಕ್ಷ್ಮಾಣುಗಳೊಂದಿಗೆ ಮಿಶ್ರಣ ಮಾಡಿ ಮುಂಗಾರಿನ ಪ್ರಾರಂಭದಲ್ಲಿ ನಾಟಿ ಮಾಡಬೇಕಾಗುತ್ತೆ. ಜಾಯಿಕಾಯಿಯನ್ನು ನಾಟಿ ಮಾಡುವಾಗ ಸಾಲಿನಿಂದ ಸಾಲಿಗೆ 5 m ಗಿಡದಿಂದ ಗಿಡಕ್ಕೆ ಇರಬೇಕಾಗುತ್ತೆ. ಲವಂಗ ಮಾಡುವಾಗ 6 m ಸಾಲಿನಿಂದ ಸಾಲಿಗೆ, 6 m ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಯ್ದಿರಿಸಿಕೊಳ್ಳಬೇಕಾಗುತ್ತೆ. ಮತ್ತು ಈ ಗಿಡಗಳಿಗೆ 10 ವರ್ಷ ಮೇಲ್ಪಟ್ಟ ಪ್ರತಿ ಗಿಡಕ್ಕೆ 200 g ಸಾರಜನಕ, 180 g ರಂಜಕ, 500 g ಪೊಟ್ಯಾಶ್ ಗೊಬ್ಬರವನ್ನು ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಕೊಡಬೇಕಾಗುತ್ತೆ. ಉಳಿದ ಅರ್ಧ ಭಾಗವನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒದಗಿಸಬೇಕಾಗುತ್ತೆ. ನಾನೇನು ಶಿಫಾರಸು ಮಾಡಿದ ಈಗ ಹೇಳಿದಿನಲ್ಲ ಗೊಬ್ಬರಗಳು, ಅದನ್ನ 2 ಭಾಗವಾಗಿ ಕೊಡಬೇಕು. 1 ಭಾಗ ಮೇ ಜೂನ್ ತಿಂಗಳಲ್ಲಿ, ಇನ್ನೊಂದು ಅರ್ಧ ಭಾಗವನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ. ನಾಟಿ ಮಾಡಿದ 15 ವರ್ಷಗಳ ನಂತರ ಪ್ರತಿ ಗಿಡಕ್ಕೆ 1000 ಕಾಯಿಗಳನ್ನು ಪಡೆಯಬಹುದು. 65% ಹೆಣ್ಣು ಹೂವಿನ ಮರಗಳಿದ್ದಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 100 ಕೆಜಿ ಜಾಯಿಕಾಯಿ ಮತ್ತು 100 ಕೆಜಿ ಜಾಪತ್ರೆ ದೊರೆಯುತ್ತದೆ. ಲವಂಗ ಗಿಡಗಳು ನೆಟ್ಟ 5-7 ವರ್ಷಗಳ ನಂತರ ಫಲ ಬಿಡಲು ಶುರುವಾಗುತ್ತೆ. ಹೆಚ್ಚಿನ ಇಳುವರಿಯನ್ನು ನಾವು 15-20 ವರ್ಷದ ಗಿಡಗಳಲ್ಲಿ 4-5 ಕೆಜಿ ಮೊಗ್ಗನ್ನು ಕೂಡ ನಾವು ನಿರೀಕ್ಷಿಸಬಹುದು. 10 ವರ್ಷ ಮೇಲ್ಪಟ್ಟ ಚಕ್ಕೆ ಗಿಡಗಳಿಂದ ಪ್ರತಿ ವರ್ಷಕ್ಕೆ ಹೆಕ್ಟೇರ್ಗೆ 150-200 ಕೆಜಿ ಇಳುವರಿಯನ್ನು ನಾವು ಪಡೆಯಬಹುದು. ಜೊತೆಗೆ 1 ಟನ್ ಎಲೆ ಮತ್ತು ಎಲೆಯಿಂದ 4 ಕೆಜಿ ದಾಲ್ಚಿನ್ನಿ ಎಣ್ಣೆಯನ್ನು ಕೂಡ ಸಹ ನಾವು ತೆಗೆಯಬಹುದಾಗಿದೆ. ಇದಿಷ್ಟು ಬೆಳೆಗಳು ಅಡಿಕೆಯಲ್ಲಿ ಅಂತರ ಮತ್ತು ಮಿಶ್ರ ಬೆಳೆಗಳಾಗಿ ನಾವು ಬೆಳೆಯಬಹುದಾದಂತಹ ಬೆಳೆಗಳು. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯನ್ನ ಅಥವಾ ಅಂತರ ಬೆಳೆಯನ್ನ ಅಳವಡಿಸಿಕೊಳ್ಳೋದ್ರಿಂದ ನೈಸರ್ಗಿಕವಾಗಿ ಲಭ್ಯವಿರುವ ಸೂರ್ಯ ಕಿರಣಗಳು, ಮಣ್ಣು ಮತ್ತು ವಾತಾವರಣದ ಸದುಪಯೋಗವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋಬಹುದು. ಈ ಪದ್ಧತಿಯಲ್ಲಿ ಪ್ರತಿ ಎಕರೆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನ ಹಾಗೂ ಲಾಭವನ್ನು ಕೂಡ ತಗೋಬಹುದು. ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಲಾಭವನ್ನು ನಾವು ಮಾಡ್ಕೋಬಹುದು. ಇದಲ್ಲದೆ ಲಾಭ ಅಲ್ಲದೆ ಇಳುವರಿ ಅಲ್ಲದೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಕೂಡ ನಾವು ಹೆಚ್ಚಿಸಬಹುದು ಅಂತರ ಬೆಳೆಯಿಂದ ಮತ್ತು ಮಿಶ್ರ ಬೆಳೆಯಿಂದ. ಲಭ್ಯವಿರುವ ಹವಾಮಾನ ಮತ್ತು ಭೂಪ್ರದೇಶ ಮತ್ತು ಮಾರುಕಟ್ಟೆಯಲ್ಲಿರುವ ಬೆಲೆಗೆ ಅನುಕೂಲವಾಗಿ ಅನುಸರಿಸಿ ಅದಕ್ಕೆ ಅನುಗುಣವಾಗಿ ನಾವು ಬೆಳೆಯನ್ನು ಆಯ್ದುಕೊಳ್ಳಬೇಕಾಗುತ್ತೆ. ಮಲೆನಾಡು ಪ್ರದೇಶದಲ್ಲಿ ಅಡಿಕೆ, ಬಾಳೆ, ಕರಿಮೆಣಸು, ಕಾಫಿ, ಏಲಕ್ಕಿ, ಲವಂಗ ಹಾಗೂ ದಾಲ್ಚಿನ್ನಿ ಬೆಳೆಗಳನ್ನು ನಾವು ಬೆಳೆಯಬಹುದು. ಅದೇ ರೀತಿ ಮೈದಾನ ಪ್ರದೇಶದಲ್ಲಿ ಒಣ ಪ್ರದೇಶದಲ್ಲಿ ಅಡಿಕೆ, ಬಾಳೆ, ಕೋಕೋ, ಕರಿಮೆಣಸು, ವೀಳ್ಯದೆಲೆ, ಶುಂಠಿ ಮತ್ತು ಅರಿಶಿನ ಉತ್ತಮ ಬೆಳೆಯಾಗಿದೆ. ಆದರೆ ಮೈದಾನ ಪ್ರದೇಶದಲ್ಲಿ ಬೆಳೆಯುವಾಗ ಅಗತ್ಯವಾಗಿರ್ತಕ್ಕಂತ ನೀರಾವರಿ ಮತ್ತು ನೆರಳನ್ನು ಕಾಪಾಡಿಕೊಳ್ಳುವುದು ತುಂಬಾ ಅತ್ಯಗತ್ಯ. ಅಡಿಕೆ ಬೆಳೆಗಾರರು ಸೂಕ್ತ ಅಂತರ ಮತ್ತು ಮಿಶ್ರ ಬೆಳೆ ಪದ್ಧತಿಯನ್ನು ಅಡಿಕೆ ಕೃಷಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿರಂತರ ಆದಾಯವನ್ನು ಕೂಡ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕಿಸಿ ಈ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಗಳ ಒಂದು ಪದ್ಧತಿಯ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್. 9008994378. ಧನ್ಯವಾದ. ಇದುವರೆಗೆ ತಾವು ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಮತ್ತೆ ಅಂತರ್ ಬೆಳೆ ಪದ್ಧತಿಯಾಗಿ ಯಾವೆಲ್ಲ ಒಂದು ಬೆಳೆಗಳನ್ನ ನಾವು ಬೆಳಿಬಹುದು, ನಮ್ಮ ರೈತರು ಇದರಿಂದ ಹೆಚ್ಚಿನ ಒಂದು ಆದಾಯ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ, ಇತರೆ ಗುಣಧರ್ಮಗಳನ್ನ ಕಾಪಾಡಿಕೊಂಡು ಹೋಗ್ಬೋದು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ವಿವರಣೆಯನ್ನ ನಮ್ಮ ಕೇಳುಗರಿಗೆ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಅಂತರ ಹಾಗೂ ಮಿಶ್ರ ಬೆಳೆ ಪದ್ಧತಿ ಈ ಕುರಿತು ಇರುವಕ್ಕಿಯ ಕೃಷಿ ಮಹಾವಿದ್ಯಾಲಯ ಬೇಸಾಯ ಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಸುಜಾತ HT ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು SM ಸುಧಾಕರ್. ಇನ್ನು ಮುಂದೆ ಕೇಳಿ: ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆ ನೀಡುವ ಸಾಧನಗಳ ಬಳಕೆ ಕುರಿತು ಮಾಹಿತಿ ಡಾಕ್ಟರ್ ಸುಜಾತ HT ಅವರಿಂದ. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್ ಅವರಿಂದ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಸುಜಾತ HT, ಸಹಾಯಕ ಪ್ರಾಧ್ಯಾಪಕಳಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಳದಿ ಕೃಷಿಯೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತಿನ ದಿನ ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆ ನೀಡುವ ಅಪ್ಲಿಕೇಶನ್ಗಳ ಬಳಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ನೋಡ್ತಾ ಇರಬಹುದು ನಾವು ಹವಾಮಾನ ವೈಪರೀತ್ಯದಿಂದಾಗಿ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ. ಸೊ ಮುಖ್ಯವಾಗಿ ನಮ್ಮ ಕೃಷಿಯನ್ನು ಮಾಡ್ತಿರುವಂತಹ ನಮ್ಮ ರೈತ ಬಾಂಧವರು ಕೃಷಿ ಚಟುವಟಿಕೆಯಲ್ಲಿ ತುಂಬಾ ಹವಾಮಾನ ವೈಪರೀತ್ಯದಿಂದಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ದಿನನಿತ್ಯದ ಕಾರ್ಯ ಚಟುವಟಿಕೆಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ತೊಂದರೆಗಳಿಂದ ನಾವು ಎದುರಿಸಲು ಈ ತೊಂದರೆಗಳಿಂದ ಹೇಗಪ್ಪ ಹೊರಗೆ ಬರೋದು ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯವನ್ನು ಎದುರಿಸೋಕ್ಕಾಗಿ ನಾವು ಹವಾಮಾನ ಮುನ್ಸೂಚನೆಯನ್ನು ನೀಡುವಂತಹ ಅಪ್ಲಿಕೇಶನ್ಗಳನ್ನ ನಾವು ಬಳಸ್ಕೋಬೇಕಾಗುತ್ತೆ. ಹವಾಮಾನ ಮುನ್ಸೂಚನೆಗೆ ತುಂಬಾ ಅಪ್ಲಿಕೇಶನ್ಗಳು, ಮೊಬೈಲ್ ಆ್ಯಪ್ಗಳು ಅಂತ ಹೇಳ್ತೀವಿ, ಅವು ಮಾರುಕಟ್ಟೆಯಲ್ಲಿ ಅವೈಲಬಲ್ ಇದಾವೆ. ಸಾಫ್ಟ್ವೇರ್ಗೆ ನಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು. ಯಾವೆಲ್ಲ ಮೊಬೈಲ್ ಆ್ಯಪ್ಗಳಿದ್ದಾವೆ ಅಂತ ಹೇಳಿದ್ರೆ, ಮೇಘದೂತ ಅನ್ನೋ ಆ್ಯಪ್ ಇದೆ, ಮೌಸಮ್ ಅಂತ ಒಂದು ಅಪ್ಲಿಕೇಶನ್ ಇದೆ, ದಾಮಿನಿ ಅಂತ ಒಂದು ಅಪ್ಲಿಕೇಶನ್ ಇದೆ. ಮತ್ತೆ ಇದು ಈ ಮೂರುಗಳು ಸರ್ಕಾರಿ ಸಂಸ್ಥೆಗಳು ಬಿಡುಗಡೆ ಮಾಡಿರ್ತವಂತವು. ಅದು ಬಿಟ್ಟರೆ ಖಾಸಗಿ ಆ್ಯಪ್ಗಳಾಗಿ ವೆದರ್ ಅಂಡ್ ರಡಾರ್ ಅನ್ನೋ ಒಂದು ಆ್ಯಪ್ ಇದೆ, ಬರೀ ವೆದರ್ ಅಂತ ಒಂದು ಆ್ಯಪ್ ಇದೆ, ಅಕ್ಯು ವೆದರ್ ಅನ್ನೋ ಒಂದು ಆ್ಯಪ್ ಇದೆ, ವಿಂಡಿ ಎಂಬ ಆ್ಯಪ್ ಕೂಡ ಇದೆ. ಈ ಮೇಘದೂತ ಆ್ಯಪ್ ಬಗ್ಗೆ ನೋಡೋದಾದ್ರೆ, ಈ ಮೇಘದೂತ ಆ್ಯಪ್ 5 ದಿನಗಳ ಮೊದಲೇ ಮಳೆಯ ಮುನ್ಸೂಚನೆ ನೀಡುತ್ತೆ. ಸೊ ಈ ಮಳೆ ಮುನ್ಸೂಚನೆ ನೀಡೋಕ್ಕೋಸ್ಕರ ಭಾರತೀಯ ಹವಾಮಾನ ಇಲಾಖೆ, ಭಾರತೀಯ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆಗಳು ಒಂದು ಸಹಯೋಗದಲ್ಲಿ ಈ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈ ಅಪ್ಲಿಕೇಶನ್ ಇಂದಾಗಿ ರೈತರಿಗೆ ಸ್ಥಳೀಯ ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಆಧಾರಿತ ಸಲಹೆಗಳನ್ನು ನೀಡಲು ಈ ಆಪ್ ವೃದ್ಧಿಪಡಿಸಲಾಗಿದೆ. ಹವಾಮಾನ ಮುನ್ಸೂಚನೆಯು ರೈತರ ವ್ಯವಹಾರ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಇದೇ ರೀತಿ ನಾವು ದಾಮಿನಿ ಅನ್ನೋ ಆಪ್ ಅನ್ನು ನೋಡೋದಾದ್ರೆ, ಅಪ್ಲಿಕೇಶನ್ ಅನ್ನು ನೋಡೋದಾದ್ರೆ, ಮಳೆಗಾಲದಲ್ಲಿ ಸಿಡಿಲಿನಿಂದಾಗಿ ಅನಾಹುತಗಳು ಬಹಳಷ್ಟು ಆಗ್ತಾ ಇರುತ್ತೆ. ಈ ಸಿಡಿಲಿನಿಂದಾಗಿ ಪಾರಾಗಲು ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯ, ಅದರ ಅಡಿಯಲ್ಲಿ ಬರುವಂತಹ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ದಾಮಿನಿ ಆಪ್ ಅನ್ನು ಕೂಡ ವೃದ್ಧಿಪಡಿಸಿದೆ. ಇದು ರೈತರಿಗೆ ಆಪತ್ ಬಾಂಧವಂತರ ಕೆಲಸ ಮಾಡುತ್ತೆ. ಸಿಡಿಲು ಹೊಡೆಯುವ ಕೆಲವು ನಿಮಿಷಗಳ ಮೊದಲೇ ಮುನ್ಸೂಚನೆ ನೀಡುತ್ತೆ. ಈ ಆಪ್ ನಿಂದಾಗಿ ಸಾವು ನೋವುಗಳನ್ನು ನಾವು ಕಡಿಮೆ ಮಾಡಬಹುದು. ಪುಣೆಯಲ್ಲಿರುವ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆಯು ಸಿಡಿಲಿನ ಅನಾಹುತಗಳನ್ನು ತಪ್ಪಿಸಲಿಕ್ಕೋಸ್ಕರನೇ ಈ ಆಪ್ಗಳನ್ನ ಎಲ್ಲಾ ಕಡೆ ಬಿಡುಗಡೆ ಮಾಡಿದ್ದು. ಈ ಆಪ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ, ಬೇಕಾಗಿರುವಂತಹ ಮಾಹಿತಿಯನ್ನ ತೆಗೆದುಕೊಳ್ಳಲು ಸಿಡಿಲನ್ನ ಪತ್ತೆ ಹಚ್ಚುವ ಸಂವೇದಕಗಳನ್ನ ದೇಶದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಿದೆ. ಈ ಮೂಲಕ ಮಾಹಿತಿಯನ್ನ ತಗೊಂಡು ಒಂದು ಸ್ಥಳದ ಸುತ್ತಲಿನ 20-40 ಕಿಲೋಮೀಟರ್ ದೂರದವರೆಗೆ 15 ನಿಮಿಷಗಳ ಒಳಗೆ ಸಂಭವಿಸಬಹುದಾದಂತಹ ಸಿಡಿಲಿನ ಬಗ್ಗೆ ನಿಖರವಾದ ಮಾಹಿತಿಯನ್ನ ಕೂಡ ಈ ದಾಮಿನಿ ಆಪ್ ಅನ್ನೋದು ಕೊಡುತ್ತೆ. ಈ ಮೌಸಮ್ ಆಪ್ ಅನ್ನೋದು ಕೂಡ ಭಾರತೀಯ ಹವಾಮಾನ ಇಲಾಖೆಯಿಂದ ಬಿಡುಗಡೆ ಆಗಿದ್ದು, ಇದರಲ್ಲೂ ಕೂಡ ನಿಮ್ಮ ರೀಜನ್ಗೆ, ಡಿಸ್ಟಿಕ್ ಲೆವೆಲ್ಗೆ ಮತ್ತು ತಾಲೂಕು ಲೆವೆಲ್ಗೆ ವೆದರ್ ಅಥವಾ ಹವಾಮಾನ ಮುನ್ಸೂಚನೆಯನ್ನ ಪಡೆಯಬಹುದಾಗಿದೆ. ಈ ಎಲ್ಲಾ ಆಪ್ಗಳಿಂದ ನಾವು ವೇಗ ಎಷ್ಟಿದೆ, ಗಾಳಿಯ ವೇಗ ಎಷ್ಟಿದೆ, ಗಾಳಿಯ ದಿಕ್ಕು ಯಾವ ಕಡೆಗೆ ಹೋಗ್ತಾ ಇದೆ, ಜಾಸ್ತಿ ವೇಗ ಬರ್ತಾ ಇದ್ರೆ ನಾವು ಎತ್ತರದ ಬೆಳೆಗಳಾದ ಬಾಳೆಗಳಿಗೆ ನಾವು ಒಂದು ಸಪೋರ್ಟ್ ಅನ್ನ ಕೊಡುವಂತದ್ದು, ಗೂಟಗಳನ್ನ ಕೊಡುವಂತದ್ದು, ಅಥವಾ ನಾವು ಒಂದು ಸ್ಪ್ರೇ ಮಾಡಕ್ ಹೋಗ್ತಾ ಇದೀವಿ ಅಥವಾ ಏನೋ ಒಂದು ಔಷಧಿನ ಸಿಂಪಡಿಸ್ತಾ ಇದೀವಿ ಅಂದ್ರೆ ನಾವು ಅದನ್ನ ಮುಂದೂಡಕಂತದ್ದು ಅಥವಾ ಬೇಗನೆ ಕೈಗೊಂಡು ಕೆಲಸವನ್ನ ಮುಗಿಸ್ಕೊಳ್ಳುವಂತದ್ದು, ಈ ಎಲ್ಲಾ ಆಪ್ಗಳಿಂದಾಗಿ ಕೃಷಿ ಚಟುವಟಿಕೆಗಳಾದ ನೀರಾವರಿ, ಕಟಾವು ಮಾಡೋದು, ಬಿತ್ತನೆ ಮಾಡೋದು, ಇಂತಹ ಎಲ್ಲಾ ಚಟುವಟಿಕೆಗಳನ್ನು ನಿರ್ಧರಿಸಲು ಈ ಆಪ್ಗಳು ತುಂಬಾ ಸಹಾಯದಾಯಕ. ಮತ್ತು ಈ ಆಪ್ಗಳ ಬಳಕೆಯಿಂದಾಗಿ ನಾವು ಲಾಭದಾಯಕ ಬೆಳೆಗಳನ್ನು ಕೂಡ ನಾವು ಬೆಳ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಫೋನ್ ನಂಬರ್ಗೆ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9008994378. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೂ ಡಾಕ್ಟರ್ ಸುಜಾತಾ ಹೆಚ್ ಟಿ ಅವರು ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆ ನೀಡುವ ಸಾಧನಗಳ ಬಳಕೆ ಕುರಿತು ಮಾಹಿತಿ ನೀಡಿದಿರು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಮಾಹಿತಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವು ನೆವಿಲೆಯ ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯ ಆವರಣದ ಬೇಕರಿ ಘಟಕದಲ್ಲಿ ಜನವರಿ 6 ರಿಂದ ಫೆಬ್ರವರಿ 4 ರವರೆಗೆ 30 ದಿನಗಳ ವಿವಿಧ ಬೇಕರಿ ಉತ್ಪನ್ನ ತಯಾರಿಕೆ ಕುರಿತು ತರಬೇತಿ ಕಾರ್ಯಾಗಾರ ಆಯೋಜಿಸಿದೆ. ತರಬೇತಿಯಲ್ಲಿ ಬೆಣ್ಣೆ ಬಿಸ್ಕಿತ್, ಕೋಕೋನಟ್ ಕುಕ್ಕೀಸ್, ಕೋಕೋನಟ್ ಬಿಸ್ಕಿತ್, ಮಸಾಲಾ ಬಿಸ್ಕಿಟ್, ಮೆಲ್ಟಿಂಗ್ ಮೂಮೆಂಟ್, ಬಾಂಬೆ ಖಾರ ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ತರಬೇತಿ ನೀಡಲಾಗುವುದು. ಈ ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಜನವರಿ 2 ರೊಳಗೆ ಮೊಬೈಲ್ ಸಂಖ್ಯೆ 9449917763 ಇಲ್ಲವೇ 9686555897ಕ್ಕೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ. ಈ ತರಬೇತಿಗೆ ಪ್ರತ್ಯೇಕವಾಗಿ ಶುಲ್ಕ ನಿಗದಿಪಡಿಸಲಾಗಿದೆ. ರೈತರು ಗದ್ದೆಗಳಲ್ಲಿ ಬೆಳೆಗಳಿಗೆ ಕ್ರಿಮಿನಾಶಕಗಳ ಸಿಂಪರಣೆ ಮಾಡುವ ಸಂದರ್ಭದಲ್ಲಿ ಕ್ರಿಮಿನಾಶಕಗಳಿಂದ ಉಂಟಾಗುವ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸಿಕೊಳ್ಳಲು ಕೇಂದ್ರ ಸರ್ಕಾರ ಬೆಂಗಳೂರು ಮೂಲದ ಕಂಪನಿ ತಯಾರಿಸಿದ ಕಿಸಾನ್ ಕವಚ್ ಉಡುಗೆಯೊಂದನ್ನು ಲೋಕಾರ್ಪಣೆಗೊಳಿಸಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಈ ಬಾಡಿ ಸೂಟ್ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರು ಮೂಲದ ಬ್ರಿಕ್ ಇನ್ಸ್ಟೆಮ್ ಸಂಸ್ಥೆಯು ಸೇಪಿಯೋ ಹೆಲ್ತ್ ಪ್ರೈವೇಟ್ ಲಿಮಿಟೆಡ್ನ ಸಹಯೋಗದಲ್ಲಿ ರೈತರಿಗಂತಲೇ ಈ ಉಡುಪು ಸಿದ್ಧಗೊಳಿಸಿದೆ. ಇದರ ಬೆಲೆ 4,000 ರೂಪಾಯಿ ಆಗಿದ್ದು ಇದನ್ನು ಹತ್ತಿಯಿಂದ ರೈತರು 150 ಬಾರಿ ಮರುಬಳಕೆ ಮಾಡಬಹುದು ಎಂದು ತಿಳಿದು ಬಂದಿದೆ. 2023-24 ಕರ್ನಾಟಕದ ಸಮುದ್ರ ಮೀನು ಉತ್ಪಾದನೆ ಕಳೆದ ವರ್ಷಕ್ಕೆ ಹೋಲಿಸಿದರೆ 25% ಕಡಿಮೆಯಾಗಿದೆ. ಮೀನಿನ ಬರ ಮತ್ತು ಸಮುದ್ರದ ಉಷ್ಣತೆಯ ಹೆಚ್ಚಳದಿಂದಾಗಿ ರಾಜ್ಯದಲ್ಲಿ ಮೀನುಗಾರಿಕೆ ಅಷ್ಟೊಂದು ಉತ್ತಮವಾಗಿಲ್ಲ ಎಂದು ಮಂಗಳೂರು ಮೀನುಗಾರಿಕೆ ಇಲಾಖೆ ನಿರ್ದೇಶಕ ದಿನೇಶ್ ಕಲ್ಲೇರ ತಿಳಿಸಿದರು. 18.19 ಲಕ್ಷ ಟನ್ ಮೀನು ಭಾರತದಿಂದ 2023-24 ರಫ್ತಾಗಿದೆ. ಈ ಪ್ರಮಾಣ 2022-23 17.54 ಲಕ್ಷ ಟನ್ ಇತ್ತು. ಮೀನು ರಫ್ತು ವಿಚಾರದಲ್ಲಿ ಕರಾವಳಿ ರಾಜ್ಯಗಳೇ ತೀವ್ರ ಕುಸಿತ ಅನುಭವಿಸಿವೆ. ಕರ್ನಾಟಕ 3ನೇ ಸ್ಥಾನಕ್ಕೆ ಕುಸಿದಿದ್ದು ಆಂಧ್ರಪ್ರದೇಶ ಹಾಗೂ ಗುಜರಾತ್ 2ನೇ ಸ್ಥಾನದಲ್ಲಿವೆ. ಗೋವಾ ಮತ್ತು ಕೇರಳ ರಾಜ್ಯಗಳ ಮೀನು ರಫ್ತಿನಲ್ಲೂ ಇಳಿಮುಖವಾಗಿದೆ. ಮೀನು ರಫ್ತು ಕುಸಿತಕ್ಕೆ ಕಾರಣ ಹುಡುಕಿ ಹೊರಟಾಗ ಇಕ್ವೆಡಾರ್ನಂತಹ ದೇಶಗಳಿಂದ ಸಿಗಡಿ ರಫ್ತು ಹೆಚ್ಚಳವಾಗಿರುವುದು, ಸಿಗಡಿ ಉತ್ಪಾದನೆ ಹೆಚ್ಚಳ, ಸಮುದ್ರ ತಾಪಮಾನ ಹೆಚ್ಚಳದಿಂದ ಸಾಂಪ್ರದಾಯಿಕ ಸಮುದ್ರ ಮೀನುಗಾರಿಕೆ ನಂಬಿಕೊಂಡಿರುವ ಕರ್ನಾಟಕ, ಕೇರಳ, ಗೋವಾಗಳಲ್ಲಿ ಉತ್ಪಾದನೆ ಕುಸಿತವಾಗಿರುವುದು, ಮಳೆ ಕೊರತೆಯಿಂದ ಕರಾವಳಿ ರಾಜ್ಯಗಳಲ್ಲಿ ಮೀನುಗಳ ಸಂತಾನಾಭಿವೃದ್ಧಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿರುವುದು ಸಮುದ್ರ ಮೀನು ಉತ್ಪಾದನೆ ಕಡಿಮೆಯಾಗಲು ಕಾರಣವೆಂದು ತಿಳಿಸಲಾಗಿದೆ. ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ ಎಸ್ಎಂ ಸುಧಾಕರ್ ಅವರಿಂದ. ಇನ್ನು ಮುಂದೆ ಹವಾಮಾನ ವರದಿ. ರಾಜ್ಯದ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಅಲ್ಲಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹಿಂಗಾರು ಮಳೆ ಮಾರುತಗಳ ಪ್ರಭಾವದಿಂದ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ದಾವಣಗೆರೆ ಸೇರಿ ವಿವಿಧೆಡೆ ಮೋಡ ಕವಿದ ವಾತಾವರಣ ಇದ್ದು ಮುಂದಿನ 24 ಗಂಟೆಯಲ್ಲಿ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ತಿಳಿದು ಬಂದಿದ್ದು, ರೈತ ಬಾಂಧವರು ಕೃಷಿ ಅವಲಂಬಿತ ಚಟುವಟಿಕೆಗಳನ್ನು ವಾತಾವರಣದಲ್ಲಾದ ಬದಲಾವಣೆಗೆ ತಕ್ಕಂತೆ ಮುಂದುವರೆಸಲು ಕೋರಲಾಗಿದೆ. ಕೃಪೆ ಕೃಷಿ ರಂಗ ಕಿಸಾನ್ ವಾಣಿ ವಿಭಾಗ ಆಕಾಶವಾಣಿ ಎಫ್ಎಂ ಕೇಂದ್ರ ಭದ್ರಾವತಿ. ಈಗ ಕೇಳಿ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆ ಧಾರಣೆ. ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ ಧಾರಣೆ 5,457 ರೂಪಾಯಿಗಳು, ಗರಿಷ್ಠ ಧಾರಣೆ 5,657 ರೂಪಾಯಿ. ಹಸಿಶುಂಠಿ ಕ್ವಿಂಟಲ್ಗೆ ಕನಿಷ್ಠ ಧಾರಣೆ 1,800, ಗರಿಷ್ಠ ಧಾರಣೆ ಕೂಡ 1,800. ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ ಧಾರಣೆ 2,250 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಗರಿಷ್ಠ ಹಾಗೂ ಕನಿಷ್ಠ 4,168 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ ಧಾರಣೆ 2,746 ರೂಪಾಯಿಗಳು ಹಾಗೂ ಗರಿಷ್ಠ ಧಾರಣೆ 2,946 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ 1,879 ರೂಪಾಯಿಗಳು ಹಾಗೂ ಗರಿಷ್ಠ 2,079 ರೂಪಾಯಿಗಳು. ಕಡಲೆಬೇಳೆ ಕ್ವಿಂಟಲ್ಗೆ ಕನಿಷ್ಠ 9,500 ರೂಪಾಯಿಗಳು, ಗರಿಷ್ಠ 9,800 ರೂಪಾಯಿಗಳು. ಜಲ್ವಾರಿ ಕಡಲೆಬೇಳೆ ಕ್ವಿಂಟಲ್ಗೆ ಕನಿಷ್ಠ ಧಾರಣೆ 8,500 ರೂಪಾಯಿಗಳು ಹಾಗೂ ಗರಿಷ್ಠ ಧಾರಣೆ 8,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,800 ರೂಪಾಯಿಗಳು ಹಾಗೂ ಗರಿಷ್ಠ 4,000 ರೂಪಾಯಿಗಳು. ಉದ್ದಿನ ಬೇಳೆ ಕ್ವಿಂಟಲ್ಗೆ ಕನಿಷ್ಠ 11,500 ರೂಪಾಯಿಗಳು ಹಾಗೂ ಗರಿಷ್ಠ 15,800 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಗರಿಷ್ಠ ಧಾರಣೆ 2,800 ರೂಪಾಯಿಗಳು ಹಾಗೂ ಕನಿಷ್ಠ ಧಾರಣೆ 3,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ ಧಾರಣೆ 2,800 ರೂಪಾಯಿಗಳು ಹಾಗೂ ಗರಿಷ್ಠ ಧಾರಣೆ 3,000 ರೂಪಾಯಿಗಳು. ಕೊತ್ತಂಬರಿ ಬೀಜ ಕ್ವಿಂಟಲ್ಗೆ ಕನಿಷ್ಠ 9,200 ರೂಪಾಯಿಗಳು ಹಾಗೂ ಗರಿಷ್ಠ 11,800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು ಹಾಗೂ ಗರಿಷ್ಠ 3,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು ಹಾಗೂ ಗರಿಷ್ಠ 3,000 ರೂಪಾಯಿಗಳು. ಹಸಿ ಶುಂಠಿ ಕ್ವಿಂಟಲ್ಗೆ 3,000 ಕನಿಷ್ಠ ಧಾರಣೆ ಹಾಗೂ 5,000 ಗರಿಷ್ಠ ಧಾರಣೆ. ಹೆಸರು ಬೇಳೆ ಕ್ವಿಂಟಲ್ಗೆ ಕನಿಷ್ಠ 10,500 ರೂಪಾಯಿಗಳು ಹಾಗೂ ಗರಿಷ್ಠ 10,800 ರೂಪಾಯಿಗಳು. ಹೆಸರು ಕಾಳು ಕ್ವಿಂಟಲ್ಗೆ 8,500 ಕನಿಷ್ಠ ಧಾರಣೆ ಹಾಗೂ 10,200 ರೂಪಾಯಿಗಳು ಗರಿಷ್ಠ ಧಾರಣೆ. ಹುರುಳಿ